ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಪರಿಸರ ಪ್ರಿಯ ಕೃಷಿಯಲ್ಲಿನ ಅನುಭವ ಕುರಿತು ಬೇಲೂರು ತಾಲೂಕು ಸಾಣೇನಹಳ್ಳಿಯ ಗ್ರಾಮದ ಪ್ರಗತಿಪರ ಕೃಷಿಕ ಎಸ್ಎನ್ ಯೋಗೇಶಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹಳೆಬೀಡು ಹೋಬಳಿಯ ಜಿ ಸಾಣೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಸ್ಎನ್ ಯೋಗೇಶಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಅವರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಬಹಳ ಪ್ರಧಾನವಾಗಿ ಮಾವು, ಸಪೋಟ, ಪಪ್ಪಾಯಿ, ಸೀಬೆ, ಬಾಳೆ, ಹಲಸು ಈ ತರಹದ ಹಣ್ಣಿನ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷ ಏನಪ್ಪ ಅಂತ ಹೇಳಿದರೆ, ಒಂದು ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು, ಎರಡನೇದಾಗಿ ಅವರೇ ಸ್ವಂತ ಮಾರುಕಟ್ಟೆಯನ್ನು ನಿರ್ಮಾಣವನ್ನು ಮಾಡಿಕೊಂಡಿರತಕ್ಕಂಥದ್ದು. ಇವತ್ತು ಕೃಷಿಕರು ತುಂಬಾ ಕಷ್ಟಪಟ್ಟು ಬೆಳೀತಾರೆ, ಆದರೆ ಸರಿಯಾದಂಥ ಬೆಲೆ ಸಿಗಲಿಲ್ಲ ಅಂಥೇಳಿ ಅನೇಕರು ದೂರ್ತಾರೆ, ತುಂಬಾ ಜನ ನಷ್ಟವನ್ನು ಕೂಡ ಅನುಭವಿಸ್ತಾರೆ. ಆದರೆ ನಾವು ಸ್ವಂತವಾಗಿ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿಕೊಂಡಾಗ ಈ ನಷ್ಟ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಕೃಷಿಕರಿಗೆ ತಪ್ಪುತ್ತೆ ಅನ್ನುವಂಥದ್ದು. ಈ ಸ್ವಂತ ಮಾರುಕಟ್ಟೆಯನ್ನು ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ, ಸ್ವಂತ ಮಾರುಕಟ್ಟೆಯನ್ನು ಮಾಡಿಕೊಳ್ತಕ್ಕಂಥದ್ದು ಹೇಗೆ, ಅದರ ಜೊತೆಗೆ ಅವರು ಸಣ್ಣ ಕೈತೋಟವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮಾರುಕಟ್ಟೆಯ ಮೇಲೆ ನಾವು ಅವಲಂಬನೆ ಆಗಬಾರದು. ನಮ್ಮ ಅಡಿಗೆ ಮನೆಗೆ ಏನೆಲ್ಲ ಅಗತ್ಯ ಪರಿಕರಗಳು, ವಸ್ತುಗಳು ಮತ್ತು ತರಕಾರಿಗಳು ಬೇಕೋ ಅದೆಲ್ಲದನ್ನು ಕೂಡ ನಾನೇ ಬೆಳೆದುಕೊಂಡು ಅದನ್ನು ಬಳಸಬೇಕು ಅನ್ನುವಂಥದ್ದು ಅವರ ಒಂದು ಧ್ಯೇಯ. ಈ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಅವರು ಮಾಡ್ಕೊಂಡಿದ್ದಾರೆ, ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಯೋಗೇಶಪ್ಪ ಅವರೇ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ, ನಮಸ್ತೆ ಸರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ನೀವು? ನಂಗೆ 52 ಸರ್ ವಯಸ್ಸು. ಮುಂಚೆಯಿಂದನೂ ಕೃಷಿ ಕುಟುಂಬನೇ ಮಾಡ್ಕೊ ಬರ್ತಾ ಇದ್ವಿ. ನಾನು ಈಗ ಡಿಗ್ರಿ ಮುಗಿದ್ಮೇಲೆ 90ನೇ ಸಾಲಿನಿಂದ ಕೃಷಿ ಜೊತೆಗೆ ಖಾಸಗಿ ಕಸಬು ಇಟ್ಕೊಂಡು ಕೃಷಿ ಜೊತೆಗೆ 90ನೇ ಸಾಲಿನಿಂದ ನಿರಂತರವಾಗಿ ಕೃಷಿ ಮಾಡ್ಕೊ ಬರ್ತಾ ಇದ್ವಿ. ಯಾಕೆ ಕೃಷಿ ಮಾಡಬೇಕು ಅಂತ ಅನಿಸ್ತು? ಯಾಕೆ ಅಂತಂದ್ರೆ ಬೇರೆ ಕಸಬಿತ್ತು ನಿಮಗೆ, ಆದ್ರೂ ಕೃಷಿ ಮಾಡಬೇಕು ಅಂತ ಹೇಳಿ? ಇಲ್ಲ, ಅದು ಗೀಳು ಸರ್, ಅದು ಎಲ್ಲರಿಗೂ ಬರಲ್ಲ, ಮಣ್ಣಿಂದು ಗೀಳು. ಅದ್ರ ಜೊತೆನೆ ಒದ್ದಾಡ್ತಿರ್ತಾರೆ. ನಾನು ನೋಡಿದೀನಿ ಎಷ್ಟೋ ವೃತ್ತಿಲಿ ನೌಕರಿ ರಿಟೈರ್ಡ್ ಆಗಿ ಬಂದವರು ಕೂಡ ಭೂಮಿಗೆ ಬರ್ತಾರೆ. ಅವರು ಶಿಕ್ಷಕರು ಬಹುತೇಕ ಬರ್ತಾರೆ. ಅವ್ರಿಗೆ ನಾನು ಹೇಳ್ತಿದ್ದಾಗ ಏನು ಇಂಥರ್ನ ಬೆಂತಟ್ಬೇಕು ಅಂತ ಹೇಳ್ತೀನಿ. ರೈತರೇ ಕೃಷಿ ಭೂಮಿ ಬಿಟ್ಟು ಆಚೆ ಹೋಗ್ತಿದ್ದಾಗ ಅಯ್ಯೋ ನಾನೆಲ್ಲ ವಾಚ್ಮ್ಯಾನ್ ಡ್ಯೂಟಿ ಮಾಡ್ತೀನಿ ಕಣಪ್ಪ, 5,000 6,000 ಕೊಡ್ತೀನಿ ಅಂದಾಗ ಇವರು ಸಮೃದ್ಧವಾದ ಒಂದು ಪೆನ್ಷನ್ ತಗೊಂಡು ಕೂಡ ಮತ್ತೆ ಭೂಮಿಗೆ ಬರ್ತಾರಲ್ಲ, ಅವ್ರು ನಾನು ಬೆಂತಟ್ಟಿ ಅವ್ರ ಜೊತೆ ಹೋಗಿ ಅವ್ರ ಅನುಭವನ ತಗೊಂಡು ಈ ರೀತಿ ಮಾಡ್ತಾ ಹೋಗ್ತೀನಿ. ಒಂದು ಗೀಳದು ಎಲ್ಲರಿಗೂ ಬರಲ್ಲ, ಮಣ್ಣಿನ ಗೀಳಿಂದ ಅದು ಹಂಗಾಗುತ್ತೆ. ಮಾಡಬೇಕು ಅಂತ ಹೇಳಿ ಅನ್ನಿಸ್ತು, ಹಾಗಾಗಿ ಒಂದಷ್ಟು ಕೂಡ ತೊಡಗಿಸ್ಕೊಂಡ್ರಿ. ಎಷ್ಟು ಜಮೀನ್ ಇದೆ ನಿಮಗೆ? ಒಂದು 5 ಎಕರೆ ಭೂಮಿ ಇದೆ ಸರ್, ನಮ್ಮ ಹುಟ್ಟೂರ್ನಲ್ಲಿ 5 ಎಕರೆ ಇದೆ. ನಾಳೆ ಬಿಡ ಕಡೆ ಒಂದ್ ಕಡೆ ಇದೆ, ಅದನ್ನ ಗುತ್ತಿಗೆ ತರ ಮಾಡಿ ಏನೋ ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀನಿ. ಅದು 12 ಎಕರೆ ಭೂಮಿ, ಅದು ಅದರಲ್ಲೂ ಕೂಡ ಮಾವು ಸಪೋರ್ಟ ಮಾಡಿದೀನಿ. ಊರ್ನಲ್ಲಿ ಮಾಮೂಲಿಯಂತೆ ರಾಗಿ ಜೋಳ ಎಲ್ಲ ಮನೆಗೆ ಏನ್ ಬೇಕು ಬೆಳೆಯೋರು ಬೆಳೆಯೋದಂದ್ರೆ ನಮ್ಮಲ್ಲಿ ಸಂಪೂರ್ಣವಾಗಿ ಒಂಥರ ಸ್ವಾವಲಂಬಿತನ ಇತ್ತು. ನಮ್ಮ ಅಪ್ಪ ಅಜ್ಜಗಳು ಇದರಲ್ಲಿ ಕಲ್ಲಂಗಡಿ ಸಮೇತ ಈರುಳ್ಳಿ ಬೆಳ್ಳುಳ್ಳಿಯಿಂದ ಅದೆಲ್ಲ ಬೆಳೆದಿರೋದು, ಅದನ್ನೆಲ್ಲ ಶಿವುಡ್ ಕಟ್ಟಿ ಮೇಲೆ ಈರುಳ್ಳಿ ನೇತಾಕೊಂಡು ಹರ್ಕೊಂಡು ಕುಡ್ದಿರೋದು, ಸಾಂಬಾರ ಪುಡಿ ಸಾಂಬಾರ ಬೀಜ ಇದ್ ಮಾಡ್ಕೊಂಡಿರೋದು, ಗೋಧಿನೂ ಕೂಡ ಬೆಳೆದು ಸ್ವಂತ ಗೋಧಿ ಚಪಾತಿ ತಿಂದಿರೋದು ಇನ್ನೂ ನಮ್ಗೆ ಇನ್ನೂ ಹಂಗೆ ಮನಸ್ಸಲ್ಲಿ ಕಟ್ಟಿದಂಗಿದೆ. ಅಪ್ಪಗಳು ಅಜ್ಜಗಳು ಆ ತರ ಮಾಡೋರು. ತೋಟಗಾರಿಕೆ ಸ್ವಲ್ಪ ಮಾಡಿದ್ರು, ಒಂದು 50 ಗಿಡ ತೋಟ ಮಾಡಿದ್ರು. ಆ ತೋಟ ಚೆನ್ನಾಗೆ ಕಾಯ್ಬಿಡೋದು. ಇತ್ತೀಚೆಗೆ ಒಂದು 8-9 ವರ್ಷ ಏನು 2000 ಹತ್ತು 12-18 ಬರಗಾಲ ಆಯ್ತು, ಅವಾಗ ತೋಟ ಸಂಪೂರ್ಣ ನಾಶವಾಯ್ತು. ಈಗ ಮತ್ತೆ ನಾವು ಆಲ್ರೆಡಿ ಬೆಳೆದು ಈಗ 50 ತೆಂಗು ಆಲ್ರೆಡಿ ಇದಾವ್ ನಮ್ಮ. ಎಷ್ಟು ದೂರ ಆಗುತ್ತೆ ಈಗ ಹೊಸ ತೋಟಕ್ಕೂ ನಿಮ್ಮ ಊರಿಗೂ? ಹಳೆಬೀಡಿಂದ ಸರ್ ಒಂದು 8-10 kilometers. 8-10 kilometers ಆಗುತ್ತೆ. ಹೌದೌದು. ಅಲ್ಲಿ ಜಮೀನ್ ಸಿಕ್ತು ಅಂತ ಹೇಳಿ ಅಲ್ಲೂ ಕೂಡ ತಗೊಂಡು ಅಲ್ಲೂ ಮಾಡಿರೋದು ಸರ್. ಅದು ಅದೊಬ್ರು ಸಂಬಂಧಿಕರದೇ ಮುಳುಗಡೆ ಜಮೀನು ಅಂತೇಳಿ, ಅದಕ್ಕೆ ಅವರಿಗೆ ಮುಳುಗಡೆಯಿಂದ ಜಮೀನು ಕೊಟ್ಟರು. ಆ ಮುಳುಗಡೆ ಜಮೀನು ಖಾಲಿ ಇತ್ತು, ಒಂದು 16 ಖಾಲಿ ಬಿದ್ದಿತ್ತು. ಅಂದ್ರೆ ಸುಮ್ನೆ ಅಲ್ಲೇ ಅಕ್ಕಪಕ್ಕದವರು ವಾರ ಗುತ್ತಿಗೆ ಕೊಟ್ಟಿದ್ರು, ಅವ್ರು ಏನಾರು ಆಗಿ ಉಳ್ಕೊಳ್ ಬೆಳ್ಕೊಳ್ಳೋರು. 2006 ಪ್ರಯತ್ನ ಮಾಡಿ ಮಾವು ಸಪೋಟ ನಾಟಿ ಮಾಡಿದ್ವಿ. ಈಗ ಫಸ್ಲು ಬರ್ತಾ ಇದೆ, ಅದನ್ನು ಪೂರ್ಣ ಅಂಕಿಅಂಶ ಇಟ್ಟಿನಿ. ಮೊದಲನೇ ವರ್ಷ ಎಷ್ಟು ಕೊಟ್ವಿ, ಈಗ 10-12 ಪ್ರತಿ ವರ್ಷದ ಫಸಲನ್ನು ಎಷ್ಟೆಷ್ಟು ರೂಪಾಯಿ ಕೊಟ್ಟಿದೀವಿ, ಅದಕ್ಕೆ ನಿರ್ವಹಣೆ ಮಾಡಿದ್ವಿ. ಎಲ್ಲ ಪ್ರತಿಯೊಂದು ಅಂಕಿಅಂಶ ಇಟ್ಟು ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೀನಿ. ನೀವ್ ಹೇಳಿದ್ರೆ ಈಗ ನಮ್ಮ ಹಿರಿಯರೆಲ್ಲ ರಾಗಿ ಭತ್ತ ಈ ತರದ್ದು ನಮ್ಮ ದಿನ ಬಳಕೆಗೆ ಏನ್ ಬೇಕೋ ಅದೆಲ್ಲ ಬೆಳ್ಕೊಳ್ತಿದ್ರು ಅಂತೇಳಿ ಹೇಳ್ತಾ ಇದ್ರಿ. ನೀವು ನೋಡಿದ್ರೆ ಈಗೆಲ್ಲ ತೋಟಗಾರಿಕೆ ಬೆಳೆಗಳನ್ನ ಮಾತ್ರ ಮಾಡ್ಕೊಂಡಿದ್ದಾರೆ, ಯಾಕೆ ತೋಟಗಾರಿಕೆ ಬೆಳೆಗಳನ್ನ ಮಾತ್ರ ಬೆಳಿಬೇಕು ಅಂತೇಳಿ ಅನಿಸ್ತು ನಿಮಗೆ? ತೋಟಗಾರಿಕೆ ಅನ್ನೋದಕ್ಕಿಂತ ಇದನ್ನು ಕೂಡ ಒಂದು 2 acres ಬೆಳ್ಕೊತಾ ಇದೀವಿ. ಈಗಲೂ ನಿಲ್ಸಿಲ್ಲ ನಾವು. ರಾಗಿ ಅವರೇ ಇರ್ಬೋದು, ಉಚ್ಚಳ್ಳಿ ಇರ್ಬೋದು, ಹೆಸರುಕಾಳು, ಉದ್ದು, ಆ ತರದ್ದು ಏನ್ ಬಿಟ್ಟಿಲ್ಲ ನಾವು. ಮಾಕಡಿ ಬೆಳೆ ಆಗಿ ಅವ್ರು ಬೆಳ್ಕಂತಿದೀವಿ ಈ ಊರಿನಲ್ಲಿ ಅಂತ ಏನ್ ಹೇಳಿದೆ. ಅಲ್ಲಿ ನಮ್ ತಾಯಿನೂ ಕೂಡ ಈಗಲೂ ಇದಾರೆ. ಅವ್ರ ಅಪೇಕ್ಷೆ ಮೇರೆಗೆ ಈಗ ಏನ್ ಮುಂಗಾರಲ್ಲಿ ತಿಂಗಳುಳ್ಳಿ ಕಾಳು ಹಾಕಬೇಕು ಅದು ಬಳಕೆಗೆ, ಆ ತರದ್ದೆಲ್ಲ ಬಿಟ್ಟಿಲ್ಲ, ಅದು ಬೆಳೀತಾ ಇದೆ. ಜೊತೆಗೆ ಹೆಚ್ಚಿಗೆ ಭೂಮಿ ಇದ್ದಾಗ ಅದನ್ನ ತೋಟಗಾರಿಕೆ ಮಾಡ್ಕೊಂಡಾಗ, ಬಹುವಾರ್ಷಿಕ ಬೆಳೆ ಮಾಡ್ಕೊಂಡಾಗ ರೈತನಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ. ಈಗ ಮಕ್ಳು ನಾವು ಹೆಂಗ 18 ಬೆಳೆಸಿದ್ಮೇಲೆ ಅವನ್ನ ಫಲ ನಿರೀಕ್ಷೆ ಮಾಡ್ತೀವಿ, ಆ ರೀತಿ ಇದನ್ನು ಒಂದ್ 10 ತೋಟ ಬೆಳೆಸಿದ್ರೆ ಅದು ಮುಂದೆ ನಮ್ಮನ್ನ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ಸಾಕು, ನಮ್ಮನ್ನ ಸಾಕುತ್ತೆ. ಒಂದ್ 5 acres ಭೂಮಿ ಇದೆ ಅಂದ್ರೆ ಒಂದ್ 2 acres ತೋಟ ಮಾಡ್ಕೊಳೋದ್ರಲ್ಲಿ ಅರ್ಥವಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಮಾರುಕಟ್ಟೆ ಅರ್ಥಿರ್ಬೇಕು ನಾವು. ಮುಂದಿನ ದಿವಸಗಳಲ್ಲೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ನೀವು ಈ ತರ ತೋಟಗಾರಿಕೆ ಬೆಳೆಗಳನ್ನ ಹಾಕೊಂಡ್ರಿ. ಹೌದೌದು. ಯಾವ ತಳಿ ಹಾಕೊಂಡಿದ್ರ ಮಾವು? ಮಾವು ನಮ್ದು ಅದೇ ಆಲ್ಫಾನ್ಸ್ ಇದೆ, ಬಾದಾಮಿ ಅಂತ ಏನ್ ಹೇಳ್ತೀವಿ ಅದು ಇದೆ, ಮಲ್ಲಿಕಾಯಿ ಇದೆ, ಬಂಗನ್ ಪಲ್ಲಿ ಅಂತ ಹೇಳ್ತೀವಿ, ಅದು ಎಲ್ಲ ಆಂಧ್ರ ನರ್ಸರಿಯಿಂದ ತರಿಸಿ ಹಾಕಿರೋದು. ಸಪೋಟ ಒಂದು 3 ಜಾತಿ ಇದೆ, ಕ್ರಿಕೆಟ್ ಬಾಲು, ಕಲ್ಕತ್ತಾ ರೌಂಡು, ಕಾಲಿಪತ್ತಿ, ಅವೆಲ್ಲ ಎಲ್ಲ ತರದ್ದು ಇದೆ ಈ ತರ ಅದರಲ್ಲಿ ಇದೆ. ಜೊತೆ ಜೊತೆಗೆ ಈಗ ಹೋದ ವರ್ಷ ಕೊರೋನಾ ಟೈಮಿಂದ ಮತ್ತಿನ್ನೊಂದು ಪ್ರಯೋಗ ಮಾಡಿ ಒಂದ್ 12 acres ಪ್ಲಾಟ್, ಅದು 12 acres ಒಳಗೆ 2 acres ಆಯ್ಕೆ ಮಾಡ್ಕೊಂಡು ಮತ್ತೆ ಅದರಲ್ಲೂ ಮತ್ತೆ ಮರು ವಿಂಗಡಣೆ ಮಾಡ್ಕೊಂಡು ಮರು ಆಯ್ಕೆ ಮಾಡ್ಕೊಂಡು ಎಲ್ಲಾ ತರದ ಹಣ್ಣಿನ ಗಿಡ 10 20 ಅಂತ, ಕಿತ್ಲಿ, ಸಪೋಟ, ಮತ್ತೆ ಏನು ಮೂಸಂಬಿ, ಟಾರ್ ಫ್ರೂಟು, ಈ ತರದ್ದೆಲ್ಲ ಹಾಕೊಂಡು ಅದೊಂದು 2 acres ಬಾಳೆ. ಹೋದ ವರ್ಷ ಹಾಕಿದ ಬಾಳೆ ಈ ವರ್ಷಲ್ಲೇ ಬಾಳೆ ತಿಂತಾ ಇದೀವಿ ನಾವು. ಏನು 1 ರಾಸಾಯನಿಕ ಹಾಕಿಲ್ಲ, ಅದ್ರದ್ದು ಅದಕ್ಕೆ ತ್ಯಾಜ್ಯ ಬೀಳುತ್ತೆ. 10-12 ಕೊನೆ ಬರ್ತಾ ಇದೆ. ಹಾಗೆ ಈಗ ರಾಸಾಯನಿಕ ಮುಕ್ತವಾಗಿ ನೀವು ಕೃಷಿಯನ್ನ ಮಾಡ್ತಾ ಇದೀರಿ, ಸಂಪೂರ್ಣವಾಗಿ ಸಾವಯವದಲ್ಲೇ ಮಾಡ್ತಾ ಇದೀರಿ. ಯಾಕೆ ಸಂಪೂರ್ಣ ಸಾವಯವದಲ್ಲಿ ಮಾಡಬೇಕು ಅಂತ? ಆರೋಗ್ಯ ದೃಷ್ಟಿಯಿಂದ ಮನುಷ್ಯನ ಆರೋಗ್ಯ ಕೆಡ್ತಾ ಇದೆ, ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ಲದ ಯಾವ್ದು ಇಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಸೋಲ್ತಾ ಇದೀವಿ. ಅದೊಂದು ವಿಚಾರದಲ್ಲಿ ಯಾರು ಸಮರೋಪಾದಿಲಿ ಬದಲಾವಣೆಗಳು ತಗೊಳ್ತಾ ಇಲ್ಲ. ಅದನ್ನ ಅಂದ್ರೆ ಪ್ರತಿಯೊಬ್ಬರು ಆರೋಗ್ಯನ ಯಾಕೆ ಕಾಪಾಡ್ಕೋಬೋದ್ರಪ್ಪ ಅಂದ್ರೆ ಒಂದ್ ಅಡುಗೆ ಮನೆ ಕೈತೋಟ ಅಂತ ಕಾನ್ಸೆಪ್ಟ್ ಮಾಡ್ಕೋಬೇಕು. ಅಪ್ಪ ಅಜ್ಜಿಗಳು ಮಾಡಿದ್ರು ಒಂದ್ ಹುಲ್ಲಿತ್ತಲಲ್ಲಿ ಎಲ್ಲಾ ತರದ ಒಂದ್ ತೊಂಡೆಬಳ್ಳಿ ಸಮೇತ ಕರಿಬೇವು, ಪಪ್ಪಾಯಿ, ನುಗ್ಗೆ, ಕನಿಷ್ಠವಾಗಿ ಈ ತರದ ವಿರವು. ಈಗೆಲ್ಲ ಕಡ್ದಾಗ ಏನು ಬೇಡ ಅನ್ನೋ ಮಟ್ಟಕ್ಕಾಗಿ ಕುಂತಿದ್ದಾರೆ. ಒಂದು 4 acres ಭೂಮಿ ಇದೆ ಅಥವಾ ಒಂದ್ 2 acres ಭೂಮಿ ಇದೆ ಅಂದ್ರೆ ಕುಂಟೆ ಲೆಕ್ಕದಲ್ಲಿ ಮಾಡ್ಕೋಬಹುದು. ಹೆಚ್ಚಿಗೆ ಭೂಮಿ ಇದ್ದಾರೆ ಒಂದ್ 1/2 acres 1/2 acres ಮಾಡ್ಕೋಬಹುದು. ಅಲ್ಲೊಂದ್ ಮಾರ್ಕ್ ಮಾಡ್ಕೋಬೇಕು ಸರ್ ನಾವು. 4 ಕರಿಬೇವು, 4 papayi, 4 nuggye, ತೊಂಡೆಬಳ್ಳಿ, ಹೀರೆಬಳ್ಳಿ, ಸಾಂಬಾರ್ ಸೊಪ್ಪು, ಮೆಂತ್ಯ ಸೊಪ್ಪು ಉಗ್ಗಿರೆ ಮೊಳಕೆ ಬರುತ್ತೆ. ಅದೇನು 2 ಮನೆಯಲ್ಲೆಲ್ಲ ಪಾಟಲ್ ಮಾಡ್ಕೊಂಡು ಟೌನ್ ಅಲ್ಲಿ ತಾರಸಿ ಕೃಷಿ ಮಾಡ್ತಾ ಇದಾರೆ. ಹಂಗ ಎರಡು ಹೋಗಿ ಭೂಮಿ ಇದ್ದಾಗ ಯಾಕೆ ಮಾಡ್ಕೋಬಾರ್ದು? ಟೌನ್ ಇಂದ ಕರಿಬೇವು ಇದನ್ನ ತರ್ತಾ ಇದಾರೆ ಅಂದ್ರೆ ಅರ್ಥವಿಲ್ಲ ನನ್ಗನ್ನಿಸ್ತಂಗೆ. ರೈತರು ನಮಗೆ ಒಂಥರ ಇದು ನೋಡ್ಬಿಟ್ರೆ ನಾಚಿಕೆ ಅನ್ಸುತ್ತೆ. ಕರಿಬೇವು ಪಪ್ಪಾಯಿ ಸಮೇತ ಹೊರಗಡೆ ತರ್ತೀವಿ. ನುಗ್ಗೆ ಸೊಪ್ಪು ತಗೊಂಡು ಹೋಗಿರೋ ಉದಾಹರಣೆ ಇದಾವೆ. ನುಗ್ಗೆ ಸೊಪ್ಪಿಗಾಗ್ಲೇ ಮಾರಾಟ ಮಾಡಕ್ ಶುರು ಮಾಡಿದ್ದಾರೆ. ಹೌದು, ಪೇಟೆಗೆ ಮಾರಾಟ ಬರ್ತಾ ಇದೆ. ಹೌದು, ಯಾವಾಗ್ಲೂ ನಾವು ನೋಡಿರಲಿಲ್ಲ ಆ ತರದ. ಅದೇನ್ ಕನಿಷ್ಠವಾದ್ದು ಎಲ್ಲಾರ ಸಿಗುತ್ತೆ ಅನ್ನೋರು. ಈಗ 10 rupees 20 rupees ಪೌಚ್ ಮಾಡಿ ನುಗ್ಗೆ ಸೊಪ್ಪು ಮಾರಾಟ ಮಾಡ್ತಾರೆ. ಈಗ ಸಾವಯವದಲ್ಲಿ ಮಾಡೋದು ಅಂತ ಅಂದ್ರೆ ತುಂಬಾ ಸುಲಭದ ಕೆಲಸ ಏನಲ್ಲ, ಅದು ಬಹಳ ಕಷ್ಟ ಪಡಬೇಕಾಗುತ್ತೆ. ಹೌದೌದು. ಆಮೇಲೆ ಈ ಹಣ್ಣಿನ ತಳಿಗಳೆಲ್ಲ ಹೆಂಗೆ ಅಂತ ಅಂದ್ರೆ ಎಲ್ಲ ಒಂಥರ ಅವು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ಅಥವಾ ಪೋಷಕಾಂಶಗಳನ್ನ ಬೇಡ್ತಕ್ಕಂಥದ್ದು, ಅದನ್ನ ಸಾವಯವದಲ್ಲಿ ಪೂರೈಸತಕ್ಕಂಥದ್ದು ಒಂದಷ್ಟು ಕಷ್ಟ ಅಂತ ಹೇಳಿ ಇದೆ. ಹೇಗೆ ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾರೆ? ಈಗ ಸಾವಯವ ಗೊಬ್ಬರಗಳೇ ಬರ್ತಾ ಇದಾವೆ, ಅದಕ್ಕೆ ತಕ್ಕಂತೆ ಎಲ್ಲ ಸಾವಯವ ಗೊಬ್ಬರ, ಬೇವು ಮಿಶ್ರಿತ ಹಿಂಡಿ ಅಂತ ಅದಿರ್ಬೋದು, ಬೇರೆ ಬೇರೆ ರೀತಿ ಹಿಂಡಿಗಳೆಲ್ಲ ಬರ್ತವೆ, ಮಾಡ್ಕೊಂಡು ಮಾಡಬಹುದು. ಬಟ್ ಈಗ ರಾಸಾಯನಿಕದಲ್ಲಿ ಬೆಳೆದಾಗ ನಾವು 40 kg ಬಾಳೆ ಬೆಳೆದು ಅಂದಾಗ ಸಾವಯವದಲ್ಲಿ 10-12 kg ಅಷ್ಟೇ ಬರಕ್ ಸಾಧ್ಯ. ಈ ಅಂದ್ರೆ ಇನ್ನು ಮಣ್ಣು ಸುಧಾರಿಸ್ಕೋಬೇಕು. ಈಗ ಏನು 60 ದಶಕದಿಂದ ಹಸಿರು ಕ್ರಾಂತಿಯಿಂದ ಏನು ಹೊರಟೋಗಿ ಎಲ್ಲ ಬರಡಾಯ್ತು, ಬಂಜಾಯ್ತು, ಅದನ್ನ ಮತ್ತೆ ನಾವು ತಗೋಬೇಕು, ರಕ್ತಪುಷ್ಟಿ ಏನು ಮಾತ್ರೆ ಕುಡಿತೀವಿ ಬಿ ಕಾಂಪ್ಲೆಕ್ಸ್ ಹಂಗ ಇದಕ್ಕೂ ಭೂಮಿಗೂ ಹಾಕೊಂಡು ಹಾಕೊಂಡು ಅಂತ ಅಂತವಾಗಿ ಬರ್ಬೇಕು ನಾವು. ಅಂತ ಅಂತವಾಗಿ ಬಂದು ಮತ್ತೆ ಅದನ್ನ ಜೀರ್ಣೋದ್ಧಾರ ಅಂತೀವಲ್ಲ ಆ ತರ ಮಾಡ್ಕೋಬೇಕು. ಈಗ ಏನಾಗಿದೀವಿ, ಎಲ್ಲರಿಗೂ ಎತ್ತು ಸಾಕಕ್ಕೆ ಇಲ್ಲ, ದನಕರ ಸಾಕಕ್ಕೆ ಕಷ್ಟ ಇದೆ, ಮೇವಿಲ್ಲ, ನಿರ್ವಹಣೆ ಮಾಡೋದ್ ಕಷ್ಟ, ಟ್ರಾಕ್ಟರ್ ಅಲ್ಲಿ ಅವತ್ತೇ ಉಳ್ಮೆ ಅವತ್ತೇ ನಾಟಿ ಸುಲಭವಾಗಿದೆ, ರಾಸಾಯನಿಕ ಕೃಷಿಯನ್ನ ಸುಲಭವಾಗಿದೆ ಅನ್ನೋ ಮಟ್ಟಕ್ಕೆ ಜನಗಳು ಏನ್ ಮಾಡ್ತಾರೆ, ರಾಗಿ ಎತ್ತಲ ಎರ್ಚ್ಕೊಂಡ್ಬರ್ತಾರೆ, ಬಂದಷ್ಟು ಬರುತ್ತೆ. ಈ ತರ ಜೀವನ ಏನೋ ಒಂಥರ, ಅದು ಕೃಷಿನೂ ಸುಲಭದ ಕೃಷಿ, ಕೃಷಿ ನಾವ್ ಅನ್ಕೊಂಡಂಗೆ ದೊಡ್ಡ ಮಟ್ಟದ ಕೃಷಿ ಮಾಡ್ತಾ ಇದಾರೆ ಅಂದ್ರೆ ಅದ್ರ ಇನ್ನೆಲ್ಲ ಹೋಗಿ ನೋಡಿ, ಎರಡು ದಿನ ಅವ್ರ ಜೊತೆ ಉಳ್ಕೊಂಡ್ಬಿಟ್ರೆ ಸಾಕು, ಗೊತ್ತಾಗುತ್ತೆ ಅದ್ರ ಅವ್ರ ನಷ್ಟ ಎಷ್ಟರಲ್ಲಿದ್ದಾರೆ, ಲಾಭ ಎಷ್ಟರಲ್ಲಿದ್ದಾರೆ ಅಂತ. ಸಣ್ಣ ಮಟ್ಟದಲ್ಲಿ ರೈತರು ನಾನು ಅವ್ರನ್ನೂ ನೋಡ್ತಾ ಇದ್ದೀನಿ, ಹೋಗಿದ ಕಡೆ ಬಂದಿದ ಕಡೆ ಎಲ್ಲ ನಾನು ಪ್ರತಿಯೊಬ್ಬರನ್ನು ಮಾತಾಡಿಸಿ ಸ್ಟಡಿ ಮಾಡಿದಾಗ, ಸಣ್ಣದಾಗಿ ಅವ್ರ ಮನೆಯವರೇ ಕೆಲ್ಸಗಳು ಮಾಡ್ಕೊಂಡು ಯಾರು ಒಂದ್ ಜೊತೆ ಎತ್ತಿಟ್ಕೊಂಡು ಅವನೇ ಹೈನುಗಾರಿಕೆಗೂ ಅವೇ ಆಗ್ತವೆ, ಒಂದ್ ಎರಡ್ ಮೂರ್ ತಿಂಗಳು ಹಾಲು ಕರ್ಕೊಂಡು ಬೇಸೆ ಹೊಡಿತಾರೆ, ಅರ್ಥ ಹುಡ್ಕೋತಾರೆ. ಈ ತರದವ್ರು ಯಾರಿದ್ದಾರೆ ನಮ್ಮ ಅರಸೀಕೆರೆ ಭಾಗದಲ್ಲಿ, ಮತ್ತೆ ಜಾಗೋಲ್ ಸರೌಂಡಿಂಗ್ ಅಲ್ಲಿ ಇದಾರೆ ಆ ತರದವ್ರು, ಅಲ್ಲೇ ತೋಟದಲ್ಲಿ ಒಂದ್ ಶೆಡ್ ಗುಡ್ಲು ತರ ಹಾಕೊಂಡು ಅಲ್ಲೇ ಇದ್ಕೊಂಡು ಸ್ವಾವಲಂಬಿತನ ಬದುಕು ಮಾಡ್ತಾ ಇದಾರೆ. ಇದರ ಒಂದ್ 30% ಜನ ಆ ತರದವ್ರು ಇದಾರೆ. ಇನ್ನ ಇನ್ನೊಂದ್ 30% ಜನ ಕೈ ಬಿಟ್ಟಿರೋರಿದ್ದಾರೆ, ಭೂಮಿ ಕೈ ಬಿಟ್ಟ ಎಲ್ಲೆಲ್ಲ ವಾಚ್ಮನ್ ಡ್ಯೂಟಿಗೆ ಹೋಗ್ತೀನಿ ಕಣಪ್ಪ ನಾನು ಸೆಕ್ಯೂರಿಟಿಗೆ ಹೋಗ್ತೀನಿ, ಈ ತರದವ್ರು ಇದಾರೆ. ಇನ್ನೊಂದ್ 30-40 ಭಾಗದವರು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋರಿದ್ದಾರೆ, ಅವ್ರು ಹೊರಗಡೆಯಿಂದ ಸೋರ್ಸ್ ಬರ್ತಿರುತ್ತೆ, ಅದನ್ನ ಹಾಕಿ ಸಾವಯವ ಪದ್ಧತಿಯಲ್ಲಿ ಮಾಡ್ತೀನಿ ಅಂತ ಅಂದಾಗ ಕಾಂಪೋಸ್ಟ್ ಗೊಬ್ಬರ ಬೇಕಾಗುತ್ತೆ, ಸಗಣಿ ಗೊಬ್ಬರ ಬೇಕಾಗುತ್ತೆ, ಆಮೇಲೆ ಹೆಸರಲ್ಲೇ ಗೊಬ್ಬರಗಳನ್ನ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ಹೇಗೆ ಮಾಡ್ತಾ ಇದ್ರು? ಸುಲಭ ಇದೆ ಅದು. ನನ್ಗನ್ನಿಸ್ದಂಗೆ ತ್ಯಾಜ್ಯಕ್ಕೆ ಯಾವತ್ತು ರೈತ ಬೆಂಕಿ ಹಾಕ್ದಂಗೆ ಅದೇನ್ ಬೀಳುತ್ತೆ ಅದನ್ನ ಮಣ್ಣಿಗೆ ಸೇರಿಸ್ತಾ ಹೋಗ್ಬೇಕು, ಅದೊಂದು ಮೊದಲನೇ ಕಾನ್ಸೆಪ್ಟ್. ಭೂಮಿ ಅವ್ರೇನ್ ಸುತ್ತಮುತ್ತ ಮರ ಗಿಡ ಇದ್ರೆ ಅದನ್ನ ಆದಷ್ಟು ಮಣ್ಣಿಗೆ ಸೇರಿಸ್ಬೇಕು, ಅವ್ನ ಮಣ್ಣಿಗೆ ಎಷ್ಟು ಸೇರಿಸ್ತಾನೆ ಅಷ್ಟು ಬೇಗ ಅದು ಅಲ್ಲಿನೂ ಆಗುತ್ತೆ. ಭೂಮಿಗೆ ಅಷ್ಟೊಂದು ಅಗಾಧ ಶಕ್ತಿ ಇದೆ. ನಾವು ಯಾವ್ದೇ ಒಂದು ಪ್ರಾಣಿ ಪಕ್ಷಿ ಸತ್ರು ಕೂಡ ಅದ್ ಮೇ ಕೊಂಚ ಮಣ್ಣು ಹಾಕು ಅಂತ ಹೇಳ್ತೀವಿ ನೋಡಿ, ಒಂದ್ 4 ದಿನದಲ್ಲಿ ನೋಡಿದ್ರೆ ಅದನ್ನ ನಾವ್ ಏನ್ ಹಾಕಿದ್ವಿ ಅಂತ ಅದ್ರಲ್ಲಿ ಇರೋದೇ ಇಲ್ಲ. ಆತರ ಆದಷ್ಟು ಬೆಂಕಿ ಹಾಕೋದನ್ನ ಅವಾಯ್ಡ್ ಮಾಡಿ, ಬಿದ್ದಿದ್ದನ್ನ ಕಸ ಕಡ್ಡಿಗಳನ್ನ ಸಣ್ಣ ಪುಟ್ಟ ಸೌದೆಗಳು ಜರ್ಲು ಅಂತೀವಿ ಅವನ್ನೆಲ್ಲ ಪುಡಿ ಪುಡಿ ಮಾಡಿ ಭೂಮಿಗೆ ಸೇರಿಸಿ ಈ ತರ ಮಾಡ್ತಾ ಹೋಗ್ಬೇಕು. ಗಂಜಲನ 1:10 ಅಂತ ಏನ್ ಹೇಳ್ತೀವಿ ಅದು ಅಷ್ಟು ಪ್ರಮಾಣ ದುರ್ಬಲ ಮಾಡಿಬಿಟ್ಟು ಭೂಮಿಗೆ ನೇರವಾಗಿ ಎರ್ಚಿರೋ ಆಗುತ್ತೆ, ಗುಣಿ ಗುಣಿಗೆ ಈ ತರ ಎಲ್ಲ ಹಾಕ್ಬೋದು. ನಾನೇನ್ ಈಗ 15 ವರ್ಷದಲ್ಲಿ ಗಿಡ ನಾಟಿ ಮಾಡಿದೆ, ಅದ್ ಮಾಡಿರೋ ಉದಾಹರಣೆ ನನ್ಗೆ ಇನ್ನೂ ಕಣ್ಣಲ್ಲಿ ಕಟ್ಟದಂಗಿದೆ. ಸಗಣಿ ಒಂದ್ ತಪ್ಪೆ ಸಗಣಿ ತಗೊಬಿಟ್ಟು ಒಂದ್ ಬಕೆಟಿಗೆ ರಾಡಿ ಮಾಡಿ ಒಂದೊಂದೇ ಜಗ್ ಕೊಡ್ತಾ ಹೋಗ್ತಿದ್ದೆ, ಆ ಸಣ್ಣ ಗಿಡ ಆಗಿದ್ವು. ಅದನ್ನ ಈಗಲೂ ನನಗೆ ಕಣ್ಣಲ್ಲಿ ಕಟ್ಟದಂಗಿದೆ. ಈಗ 15 ವರ್ಷದಲ್ಲಿ ನಾನು ಏನ್ ಮಾಡಿದೆ, ಸಿಲ್ವರ್ ಕೆಲವು ಹಾಕಿದ್ದೆ, ಅವಕ್ಕೂ ಕೂಡ ಕೊಟ್ಟಿದ್ದೀನಿ. ಅಕಡಿ ಸಾಲ ತರ ಹಾಕಿ ಅದಕ್ಕೆ ಕಾಫಿ ಮಾಡ್ಬೇಕು ಅಂತ ಏನ್ ಕೈತೋಟ ಅಂತ ಹೇಳಿದ್ನ, ಅದಕ್ಕೆ ಮಾಡಿದಾಗ ಬೆಳಿಗ್ಗೆ ಟೈಮ್ ಅದನ್ನೇ ಕೆಲಸ ಮಾಡ್ತಿದ್ದೆ, ಬಗಡ ಕದ್ರಿಕೊಂಡು ಹೋಗಿ ಟಾನಿಕ್ ತರ ಕೊಡ್ತಿದ್ದೆ. ಇವೆಲ್ಲ ಇದಾವೆ ಕೆಲವು ಮೆಥಡ್. ಸಾವಯವದಲ್ಲಿ ನಾವು ಭೂಮಿನ ಸಮೃದ್ಧಿ ಮಾಡಬೇಕು ಅಂದ್ರೆ ನಾವು ಬಳಸ್ಕೋಬೇಕು, ಸ್ಟೆಪ್ ತಗೋಬೇಕು. ನಾವು ಬರೀ ಹೇಳ್ತಾನೆ ಹೋದ್ರೆ ಆಗಲ್ಲ, ನಾವು ಮಾಡಿ ಅದನ್ನ ಫಲ ನಾವು ನೋಡಿದಾಗ ಗೊತ್ತಾಗುತ್ತೆ ಸರ್, ಮಾಡಬಹುದು. ಈಗ ಯಾವುದೇ ಬೆಳೆ ಬೆಳೆಯಕ್ ಪ್ರಾರಂಭ ಮಾಡಿದ್ರು ಕೂಡ ಎಲ್ಲಾ ಬೆಳೆಗಳಿಗೂ ಕೂಡ ಇವತ್ತು ರೋಗ ಮತ್ತು ಕೀಟಗಳು ಬರುತ್ತೆ. ಮಾವು ಇರ್ಬೋದು, ಸಪೋಟೋ ಇರ್ಬೋದು, ಬಾಳೆ ಇರ್ಬೋದು, ಪಪ್ಪ ಇರ್ಬೋದು, ಇವತ್ತು ರಾಗಿ ತೆಂಗು ಕೂಡ ಬಂದಿರೋದನ್ನ ನಾವು ಕಾಣ್ತಾ ಇದೀವಿ. ಹಿಂಗೆ ಏನಾದ್ರೂ ರೋಗ ಕೀಟಗಳು ಬಂತು ಅಂತ ಹೇಳಿದ್ರೆ ಅದನ್ನ ಹೇಗೆ ನೀವು ಸಾವಯವ ಪದ್ಧತಿಯಲ್ಲಿ ನಿರ್ವಹಣೆ ಮಾಡ್ತೀರಿ? ಮಾಡಬಹುದು ಸರ್. ಗಂಜಲ ನಾವು ಏನ್ ಮಾಡ್ತೀವಿ, ದುರ್ಬಲಗೊಳಿಸಿ ಒಡೆಯದ್ದು ಮಜ್ಜಿಗೆನ ನಾವು ದುರ್ಬಲಗೊಳಿಸಿ ಅದಕ್ಕೆ ನಾವೇನ್ ಕಹಿ ಪದಾರ್ಥಗಳೇನಿದೆ ಅವೆಲ್ಲವೂ ಕೂಡ ಔಷಧಿ ಸಸ್ಯಗಳೇ. ನಮ್ಮ ಇದಕ್ಕೆ ಬೇಕಾಗಿರ್ತಕ್ಕಂತ ಎಕ್ಕ, ಕರಿಬೇವು, ಕತ್ತಾಳೆ ರಸ, ತುಂಬೆ, ಕಣಗಳು, ಎಲೆಗಳು, ಬೇವು, ಈ ಕಹಿ ಪದಾರ್ಥಗಳಂತ ಏನ್ ಬರ್ತಾವ ಅವನ್ನೆಲ್ಲ ಆರದ ಕಷಾಯ ಮಾಡ್ಕೊಂಡು ಹೊಡಿಬಹುದು. ಅದಕ್ಕೆ ಜೊತೆಗೆ ಈಗ ಬೇರೆ ಬೇವಿನ ಎಣ್ಣೆ ಇದು ಸಿಗುತ್ತಲ್ಲ ಅದುವೆಲ್ಲ ಮಿಕ್ಸ್ ಮಾಡ್ಕೊಂಡು ನಿಂಬೆ ಹುಳಿನೂ ಹಾಕಬಹುದು, ಹುಳಿ ಮಜ್ಜಿಗೆ, ನಾನಾ ತರದ್ದು ಕಹಿ ಪದಾರ್ಥಗಳು ಏನಿದೆ ಅವೆಲ್ಲ ಔಷಧಿ ಸಸ್ಯಗಳಾಗಿ ಬಳಕೆ ಮಾಡಬಹುದು. ದೊಡ್ಡ ಪ್ರಮಾಣದಲ್ಲಿ ಕಷ್ಟ ಆಗುತ್ತೆ, ಒಂದು ಅಡಿಗೆ ಮನೆ ಕೈ ತೋಟ ಅಂತ ಹೇಳಿದ್ರೆ ಇದನ್ನ ಮಾಡ್ತಾ ಹೋಗ್ಬೋದು ರೈತ. ಆದಷ್ಟು ಒಂದು 30 ಭಾಗನ ಯಾಕಂದ್ರೆ ಅವ್ನ ಆರೋಗ್ಯ ಕಾಪಾಡ್ಕೊಳ್ಳೋ ದೃಷ್ಟಿಯಿಂದ ಹಾಸ್ಪಿಟ್ಲ್ಗೆ ಹೋಗಿ ದುಡ್ಡು ಕೊಡಕ್ ರೆಡಿ ಇರ್ತೀವಿ. ಇದನ್ನ ಆರೋಗ್ಯನೇ ನಾವು ರೆಸಿಸ್ಟೆನ್ಸ್ ಕಾಪಾಡ್ಕೊಳ್ಳೋದು ಮುಖ್ಯ ಆಗುತ್ತೆ ಅಂದಾಗ ಇದು ಮಾಡ್ಕೋಬೇಕಾಗುತ್ತೆ. ಮಾವು ಮತ್ತೆ ಸಪೋಟ ಎಷ್ಟಿದೆ ನಿಮ್ದು? ನಮ್ದು 600 ಗಿಡ ಬರುತ್ತೆ ಸರ್ ಮಾವು, 100 ಗಿಡ ಸಪೋಟ ಇದೆ, ಅದರಲ್ಲಿ ಒಂದು 400 ಗಿಡ ಬಾದಾಮಿನ ಇದೆ, 200 ಗಿಡದಲ್ಲಿ ಎಲ್ಲಾ ತರದ್ದು ಇದೆ, ಮಲ್ಲಿಕಾಯಿ ಇದೆ, ಬೈಗನ್ ಪಲ್ಲಿ ಇದೆ, ಬೇರೆ ಬೇರೆ ರೀತಿ ರಸಗುಲ್ಲ ಅಂತೇಳಿ ಅದು ಬರೀ ರಸ ಸೀಪ್ತಕ್ಕಂಥದ್ದು ಅದಿದೆ. ಈ ತರದ್ದೆಲ್ಲ ಒಂದು 200 ಗಿಡ ಇದೆ. 200 ಗಿಡ ಇದೆ. ಈಗ ಸ್ವಂತ ಮಾರುಕಟ್ಟೆ ನಾನೇ ಮಾಡ್ಕೋಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಅದು ನೋಡಿದೆ ಸರ್ ಮಾರುಕಟ್ಟೆನಲ್ಲಿ, ನಮ್ಮ ಹತ್ರ ಟನ್ಗೆ ಅಮ್ಮಮ್ಮ ಅಂದ್ರೆ 20,000 ರೂಪಾಯಿ ಟನ್ಗೆ ಅನ್ನೋರು, 20 ರೂಪಾಯಿ ಕೆಜಿ ಲೆಕ್ಕ, 15 ರೂಪಾಯಿ, 8 ರೂಪಾಯಿ ಹತ್ತಿರಿಂದನೂ ಕೇಳ್ತಾರೆ. ನಾನು ಅರಸೀಕೆರೆಗೆ ಏನ್ ಮಾಡಿದೆ, ಈಗ ಒಂದು 5-6 ವರ್ಷದಿಂದ ಅರಸೀಕೆರೆಗೆ ತುಂಬಿಕೊಂಡು ತಗೊಂಡೋದೆ, ನೋಡೋಣ ಏನ್ ಮಾಡ್ಬೋದು. ಒಬ್ರು ದೊಡ್ಡ ಮಾರ್ಕೆಟ್ ಇದೆ ಅಲ್ಲಿ, ಒಬ್ರು ಮುಸ್ಲಿಮ್ಸ್ ದೊಡ್ಡ ಗೋಡನ್ ಮಾಡಿದ್ದಾರೆ ಅಂತ ಅಂದ್ರು. ತಗೊಂಡೋದೆ ತುಂಬಿಕೊಂಡು, ಒಂದು 20 ಕ್ರೇಟ್ ನಾನು ಒಮಿನಿ ಕಾರಲ್ಲಿ ತುಂಬಿಕೊಂಡೋದೆ. ತುಂಬಿಕೊಂಡು 20 ಕ್ರೇಟ್ಗೆ 2 ಕ್ರೇಟ್ ನ ಅವರು ಎಲ್ಲ ಸೆಲೆಕ್ಟ್ ಮಾಡಿದ್ರು. ಮತ್ತೆ ಅಲ್ಲಿ ನಾನು ಇಲ್ಲಿ ಸೆಲೆಕ್ಷನ್ ಕುಯ್ಕೊಂಡು ಹೋಗಿದ್ದೆ, 2 ಕ್ರೇಟಿಗೆ ಮಾತ್ರ 40 ರೂಪಾಯಿ ರೇಟ್ ಹಾಕ್ತೀನಿ ಅಂದ್ರು. ಇನ್ನ ಉಳ್ದಂತೆ ಏನ್ ಕ್ರೇಟ್ ಉಳಿದು ನಾವು 8 ಇನ್ನು ಉಳಿದ 8ಕ್ಕೆ ಒಂದ 2 ರೂಪಾಯಿ 3 ರೂಪಾಯಿ ಹಾಕ್ಬಹುದು ಇಲ್ಲ ಸ್ಕ್ರಾಪ್ ಅಂದ್ರೆ. ಇವ ಅರೆ ಇದೇನ್ ಹಿಂಗ ಹೇಳ್ತಾರಲ್ಲ, ನಾನು ಏನೋ ನಿರೀಕ್ಷೆ ಮಾಡ್ಕೊಂಡ್ ಬಂದಿದ್ದೆ ಅಂತ ಹೊರಟಾಗ ಆ 2 ಕ್ರೇಟ್ ಕೊಟ್ಟೆ ನಾನು. ಅವ್ರೇನ್ ಸೆಲೆಕ್ಟ್ ಮಾಡೋ 40 ರೂಪಾಯಿ ರೇಟ್ ಹಂಗ ಕೊಟ್ಟು ಉಳ್ದಂತೆ ತಗೊಬಂದು ಅವಾಗ್ಲೇ ಹಾಸನದಲ್ಲಿ ಹಣ್ಣಿಗೆ ಹಾಕ್ತೆ ನಾನು. ಹುಲ್ಲಿಗೆ ಹಣ್ಣಿಗೆ ಹಾಕ್ತೆ, ಬಂದಂಗ್ ಬರ್ಲಿ ನೋಡೋಣ ಅಂತ. ಇಲ್ಲಿ ಹೋದ ನನ್ಗೆ 50 ರೂಪಾಯಿ ಕೆಜಿ ಹಂಗ ಹೋದ ಇಲ್ಲಿ ಹಣ್ಣು, 50 ರೂಪಾಯಿ ಕೆಜಿ ಹಂಗ ಹೋದವು. ಇನ್ನು ಸ್ವಲ್ಪ ಬಲಿಬೇಕಾಗಿತ್ತು ಅವ್ಬೋದು. ಆಮೇಲೆ ಹಂಗೆ ಪ್ರಾರಂಭ ಮಾಡ್ಕೊಂಡು ಬಲ್ತ್ ಮೇಲೆ ತಗೊಬಂದ್ ಇಲ್ಲೇ ಮನೇಲಿ ಆರ್ಗ್ಯಾನಿಕ್ ಆಗಿ ಯಾವ್ದು ಪೌಡರ್ ಹಾಕ್ದಂಗ ನಾನು ಹಣ್ಣಿಗೆ ಹಾಕ್ತೀನಿ. ಹಂಗೆ ಮೇಲೆ ಒಂದು ಸಜ್ಜ ಮಾಡ್ಕೊಂಡು ಅದಕ್ಕೆಲ್ಲ ಕ್ಲೋಸ್ ಮಾಡಿದ್ದೀನಿ ಶೆಲ್ಫ್ ಮೇಲೆ. ಆ ಶೆಲ್ಫ್ ಒಳಗೆ ಸುಮ್ಮನೆ ಸುರಿದ್ಬಿಟ್ಟು ಪೇಪರ್ ಲೇಯರ್ ಬೈ ಲೇಯರ್ ಪೇಪರ್ ಮುಚ್ಚಿಬಿಟ್ರೆ ಸಾಕು. ಅಂದ್ರೆ ಕಾಯಿ ಬಲ್ತಿರ್ಬೇಕು, ಕಾಯಿ ಬಲ್ತಿದ್ರೆ ನಮ್ಗೆ ಯಾವುದೇ ವಿಧವಾದಂತ ರಾಸಾಯನಿಕ ಹಾಕಿ ಹಣ್ಣು ಮಾಡೋ ಅಂತ ಪ್ರಮೇಯ ಬರಲ್ಲ. ಆಮೇಲೆ ಗ್ರಾಹಕರು ಏನ್ ಮಾಡ್ತೀನಿ, ನಂದೇ ಆದಂತ ಗ್ರಾಹಕರು ಪರಿಚಯ ಇದಾರೆ ತುಂಬಾ ವರ್ಷದಿಂದ. ಈಗ ಸಾಮಾಜಿಕ ಜಾಲತಾಣ ಬಂದಿರೋದ್ರಿಂದ ಅದರಲ್ಲೂ ಕೂಡ ಅದನ್ನ ಚಿತ್ರಣನೆ ನನ್ನ ಮನೆಯಿಂದ ತೋಟದಿಂದ ಕಿತ್ಕೊ ಬಂದಾಗ ಆ ಫೋಟೋನೆ ತೆಗ್ದ್ಬಿಟ್ಟು ಅವ್ರಿಗೆ ವಿಡಿಯೋ ಮತ್ತೆ ಫೋಟೋಗಳು ಹಾಕ್ಬಿಡ್ತೀನಿ. ಅದನ್ನ ನೋಡ್ಬಿಟ್ಟು ಇನ್ನು ಒಂದು ವಾರಕ್ಕೆ ಹಣ್ಣು ಬರುತ್ತೆ ಅಂದಾಗ ಮನೇಲಿ ಬಂದ್ರು ಕೂಡ ಅವ್ರು ನಾನು ಹಣ್ಣಿಗೆ ಹಾಕಿರೋ ಜಾಗ ತೋರಿಸಿ ಅಲ್ಲಿಂದನೇ ಪಿಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅವ್ರು. ಅವ್ರಿಗೆ ಯಾರು ಕಣ್ಕಟ್ಟು ವ್ಯಾಪಾರ ಅಂತದಿಲ್ಲ. ಅವಾಗ ಏನಾಗುತ್ತೆ, ಅವ್ರಿಗೆ ನಂಬಿಕೆ ಬರುತ್ತೆ, ಇವರಿಂದ ಭರವಸೆ ಇದೆ ತಗೋಬಹುದು, ಯಾವ್ದು ರಾಸಾಯನಿಕ ಹಾಕ್ದಲ್ಲಿ ಹಣ್ಣು ಮಾಡ್ಕೊಡ್ತಾರೆ ಅಂತ. ಹಿಂಗ್ ಕಚೇರಿಯಲ್ಲಿ ಅವರು ಇವರು ಸ್ನೇಹಿತರು ಇದ್ದಾಗ ಅವರು ಹೀಗೆ ಅಂತ ಹೇಳಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಚೇರಿಗಳಿಗೂ ಹೋಗ್ತೀನಿ ನಾನು, ಪೋಸ್ಟ್ ಆಫೀಸ್ ಕಾಂಪೌಂಡ್ಗೆ, ಬ್ಯಾಂಕ್ ಅಲ್ಲಿ ಯಾರೊಬ್ರು ಸ್ನೇಹಿತ ಮ್ಯಾನೇಜರೇ ಪರಿಚಯ ಇರ್ತಾರೆ, ಅವ್ರಿಗೂ ಕೃಷಿ ಹಿನ್ನೆಲೆ ಬಗ್ಗೆ ಆಸಕ್ತಿ ಇರುತ್ತೆ. ಎಲ್ಲರೂ ಮನುಷ್ಯರೇ ಅಲ್ಲ, ಅವರು ಮನೆಗೆ ಹೋದ್ರೆ 5:30 ಕಚೇರಿ ಮುಗಿದ್ಮೇಲೆ ಮನೆಗೆ ಹೋಗಿ ಅವ ವೈಯಕ್ತಿಕ ಜೀವನ ಬ್ಯಾಗ್ ಇಟ್ಕೊಂಡೇ ಬಂದಿರ್ತಾರೆ ಆಫೀಸ್ಗೂ. 5:30 ಹೋಗಿ ಮಾರ್ಕೆಟ್ಗೆ ಹೋಗಿ ಮನೆಗೆ ಹೋಗ್ಬೇಕು. ನಾನು ಮೊದಲನೇದಾಗಿ ಊರ್ನಲ್ಲಿ ಮಾರ್ಕೆಟ್ ಹಿಡಿತೀನಿ, ಬ್ಯಾಂಕು ಹೈಸ್ಕೂಲು ಕಾಲೇಜು ನಮ್ಮೂರಲ್ಲೇ ಇದಾವೆ. ಮೊದಲು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಬಸ್ ಕಂಡಕ್ಟರು ಡ್ರೈವರು ನಮ್ಮ ಗ್ರಾಹಕರು. ನಾನು ಊರಿಂದ ಹಿಂದೆಲ್ಲ ಸ್ವಂತ ವೆಹಿಕಲ್ ಇಲ್ದಾಗ ಬಸ್ ಹತ್ತಿ ಬರ್ತಿದ್ದೆ 5:30-6 ಗಂಟೆಯಲ್ಲಿ. ಕಂಡಕ್ಟರ್ ಇವ್ರ ಬ್ಯಾಗಲ್ಲಿ ಏನಾರ ಇರುತ್ತೆ ಕೊಡಪ್ಪ ನನಗೂ ಬೇಕು ಅಂತ ಬೆರಕೆ ಸೊಪ್ಪು ಸಮೇತ ಕಂಡಕ್ಟರ್ 10 ರೂಪಾಯಿ 20 ರೂಪಾಯಿ ಕೊಟ್ಟು ಬೆರಕೆ ಸೊಪ್ಪು ಸಮೇತ ತಗೊಂಡೋಯ್ತಾರೆ. ಕನೆ ಸೊಪ್ಪಿಂದ ಹಿಡಿದು ಬೆರಕೆ ಸೊಪ್ಪು ಸಮೇತ. ಅಂದ್ರೆ ನಾವು ಮಾಡಬೇಕು. ಈ ಸಾಮಾಜಿಕ ಮಾಧ್ಯಮಗಳನ್ನು ಕೂಡ ಇತ್ತೀಚೆಗೆ ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಳ್ತಿದ್ದೀನಿ ನನ್ನ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡ್ಲಿಕ್ಕೆ ಅಂತ ಹೇಳಿ ತಾವು ಹೇಳಿದ್ರಿ. ಹೇಗೆ ಅದನ್ನ ಬಳಕೆ ಮಾಡ್ಕೊಳ್ತಿದ್ರಿ? ವಾಟ್ಸಪ್ಗಳೆಲ್ಲ ಬಂದ್ಮೇಲೆ ಅದು ಅನುಕೂಲ ಆಯ್ತು. ಲೈವ್ ಫೇಸ್ಬುಕ್ ವಾಟ್ಸಪ್ ನಾನು ತೋಟದಲ್ಲಿ ಕೀಳ್ತಾ ಇದ್ದೀನಿ ಅಂದ್ರೆ ಲೈವ್ ಕೊಟ್ರೆ ಅಲ್ಲಿಂದನೇ ಜನ ನೋಡ್ತಿರ್ತಾರೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಾಟ್ಸಪ್ ಗ್ರೂಪ್ ಅಲ್ಲಿ ನಾನು ವಿಡಿಯೋ ಮಾಡ್ತೀನಿ, ಹಣ್ಣು ಕೀಳೋ ಟೈಮಲ್ಲಿ ವಿಡಿಯೋ ಮಾಡ್ತೀನಿ. ಮನೆಗೆ ಬಂದು ಅದನ್ನೆಲ್ಲ ನಾನು ವಿಂಗಡಣೆ ಮಾಡಿ ಹಣ್ಣಿಗೆ ಹಾಕ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಅದನ್ನೆಲ್ಲ ಫೋಟೋಸ್ ಎಲ್ಲ ಕಳಿಸ್ಬಿಟ್ರೆ ಅವ್ರ ಒಬ್ಬರಿಂದ ಒಬ್ಬರಿಗೆ ನೆಟ್ವರ್ಕ್ ಮತ್ತೆ ಅವರಿಂದ 100 ಜನ ಇರ್ತಾರೆ. ಈ ರೀತಿ ನಾವು ಆ ರೀತಿ ಮಾಡ್ತೀವಿ ಅಂದ್ರೆ ಗ್ರಾಹಕರಿಗೆ ಹಣ್ಣು ಕೊಡ್ಲಿಕ್ಕೆ ಆಗಲ್ಲ, ಆ ಮಟ್ಟದ್ದು ಜನ ಗ್ರಾಹಕರು ಇದಾರೆ. ನಾವು ಬುದ್ಧಿವಂತಿಕೆ ಉಪಯೋಗಿಸ್ಕೋಬೇಕಷ್ಟೇ. ನಾನು ಇಷ್ಟೆಲ್ಲ ಮಾಡ್ತೀನಿ ಅಂದ್ರೆ ಏನು ಇಡೀ ಆಸನಕ್ಕೆಲ್ಲ ಕೊಡಕ್ಕಾಗಲ್ಲ. ಅಲ್ಲಿ 20 ಜನ ಮುಗ್ದು 21ನೇ ಅವ್ರು ಕೇಳಿರೋಣ, ಇವತ್ತಿಲ್ಲ ಮುಂದಿನ ವಾರ ಕೊಡ್ತೀನಿ ಅಂತ ಹೇಳಬೇಕಾಗಿರುತ್ತೆ. ಆ ರೀತಿ ಗ್ರಾಹಕರನ್ನ ಬೈಂಡ್ ಮಾಡ್ಕೋಬೇಕು. ಆ ತರ ನಿಮ್ಮ ಸ್ವಂತ ಮಾರುಕಟ್ಟೆಯನ್ನ ನೀವೇ ನಿರ್ಮಾಣ ಮಾಡ್ಕೊಂಡಿದ್ದೀರಿ? ಹೌದೌದು. ಏನು ಸ್ವಂತ ಮಾರುಕಟ್ಟೆ ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತೀರ ಯೋಗೇಶಪ್ಪ ಅವ್ರೆ? ಸಿಗುತ್ತೆ ಸರ್, ನಮಗೆ ಪೂರ್ಣ ಪ್ರಮಾಣದಲ್ಲಿ ಏನ್ ರಿಟೇಲ್ ಬೆಲೆ ಏನಿರುತ್ತೆ ಆ ರಿಟೇಲ್ ಬೆಲೆಗೆ ನಾವು ರೀಚ್ ಆಗ್ಬಹುದು. ಮಾರುಕಟ್ಟೆ ಅಷ್ಟೊಂದು ಸುಲಭದಲ್ಲಿಲ್ಲ, ನಾವು ಬೆಳೆದಿದ್ದಕ್ಕೆಲ್ಲ ನಾವು ಸ್ವಂತ ಮಾರಕ್ ಆಗಲ್ಲ. ನಾನು ಆ ಪ್ರಮಾಣಕ್ಕೆ ಏನ್ ಹೇಳ್ತೀನಿ, ಒಂದು 60% ಅವ್ರಿಗೆ ಕೊಟ್ಬಿಟ್ಟು ಹೋಲ್ಸೇಲ್ ಅಲ್ಲಿ 40% ನಾನು ಇಟ್ಕೊಂತೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರನ್ನು ಬಳಸ್ಕೋಬೇಕು. ಮಾರುಕಟ್ಟೆ ವ್ಯವಸ್ಥೆ ಅಷ್ಟೊಂದು ಸುಲಭದಲ್ಲಿಲ್ಲ. ಎಲ್ಲ ಲೋಡ್ ಗಟ್ಟಲೆ ತಂದು ಮಾರ್ಕೆಟ್ಗೆ ಹಾಕಿ ಇಲ್ಲಿ ಗುಡ ಹಾಕಿ ಕಳ್ಸರೇ ಇಲ್ಲ ಅಂದ್ರೆ ವಿಲೇವಾರಿ ಮಾಡೋದು ದೊಡ್ಡ ಕೆಲಸನೆ. ನಮ್ಮ ರೈತರದು ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ನೀವ್ ಏನ್ ಬೇಕಾದ್ರೂ ಕೇಳಿ ಬೆಳೆದ್ ಕೊಡ್ತೀವಿ ನಾವು, ಈ ಮಾರಾಟ ಮಾಡೋದು ಅಂದ್ರೆ ನಮ್ಗೆ ಆಗೋದಿಲ್ಲ ಅಂತ. ಯಾಕೆ ಕಷ್ಟ ಅದು ಮಾರಾಟ ಬಂದಿದೆ ಸರ್ ಮುಂಚೆಯಿಂದ ಹಂಗೆ ನಾವು ಬೆಳೆಯೋದಷ್ಟೇ ಕೆಲಸ ನಮ್ದು, ಮಾರುಕಟ್ಟೆ ನಮ್ಗೆ ಆಗಲ್ಲ ಅಂದ್ರೆ ಕಷ್ಟ ಇದೆ. ಈಗ ನಂದು ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂದ್ರೂ ಕೂಡ ನನ್ನ ಹಿನ್ನೆಲೆನು ಹೇಳ್ತೀನಿ ನಾನು. ನಮ್ಮ ಪ್ರತಿನಿತ್ಯ ಆಸನಿಂದ ಓಡಾಡ್ತೀನಿ. ಅವಾಗ ಏನಾಗುತ್ತೆ, ನನಗೆ ಸುಲಭ ಆಗುತ್ತೆ. 10 ಪಪ್ಪಾಯಿ ಸಿಕ್ಕಿರು ನನಗಿಲ್ಲಿ ಗ್ರಾಹಕರು ಇರ್ತಾರೆ, ನಾನು ಕೊಡ್ತೀನಿ. ಒಬ್ಬ ರೈತ 10 ಪಪ್ಪಾಯಿ ತಂದು ಇಲ್ಲಿ ಆಸನಕ್ಕೆ ತಂದು ಮಾರಾಟ ಮಾಡಿ ಮತ್ ಮನೆಗೆ ಹೋಗಕ್ಕಾಗಲ್ಲ. ಹೌದು, ಇವೆಲ್ಲ ಇದೆ ಅಲ್ಲ, ಗೊತ್ತಿರೋ ಅಂಶನೇ. ಪ್ರತಿಯೊಬ್ಬರು ನಾವೇನ್ ಮಾತಾಡ್ತಿದೀವಿ ಎಲ್ಲರಿಗೂ ಎಲ್ಲದೂ ಗೊತ್ತಿದೆ. ಹಂಗಾಗಿ ಸ್ಥಳೀಯವಾಗಿ ಮಾರುಕಟ್ಟೆ ಮಾಡ್ತೀವಿ, ಸ್ಥಳೀಯವಾಗಿ ಮಾಡ್ತೀವಿ. ನಾವೆಲ್ಲಿರ್ತೀವೋ ಹೌದು ಅಲ್ಲೇ ಅಕ್ಕಪಕ್ಕದ ಮನೆಗಳಾಗಬಹುದು, ಹೌದು ಆಫೀಸ್ಗಳಿದ್ರೆ ಆಫೀಸು, ಶಾಲೆ ಇದ್ರೆ ಶಾಲೆ, ಹೌದು ಇಂಥ ಕಡೆ ಒಂದಷ್ಟು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ನಾನು ರೈತರಿಗೆ ಮೊದಲು ಹೇಳೋದು ಅದೇನೇ, ಎಲ್ಲೋ ಹಳ್ಳಿನಲ್ಲಿ ಬೆಳೆದಿದ್ದು ಅವನು ಹಾಸ್ತಕ್ಕೆ ತರಬೇಕು, ಇಲ್ಲ ಸಕಲೇಶ್ಪುರ ಟೌನಿಗೆ ತರಬೇಕು, ಅರ್ಚಕರಕ್ಕೆ ತಂದು ಮಾರಾಟ ಮಾಡಬೇಕು ಅಂತ ಅಂದ್ರೆ ಕಷ್ಟ ಆಗುತ್ತೆ. ಹೌದು, ಅಲ್ಲಲ್ಲಿಯೇ ಮಾಡ್ಕೊಳ್ಳೋದು ಹೆಚ್ಚು ಅನುಕೂಲ. ಸ್ಥಳೀಯ ಮಾರುಕಟ್ಟೆ ಕಂಡಿಡ್ಕೋಬೇಕು. ಕೈತೋಟವನ್ನ ಬಹಳ ಪ್ರಧಾನವಾಗಿ ಬಹಳ ಹೆಚ್ಚು ಒತ್ತು ಕೊಟ್ಟು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ಹೇಗೆ ಮಾಡ್ಕೊಂಡಿದಾರ, ಏನೆಲ್ಲ ಬೆಳ್ಕೊಂಡಿದಾರ ಅಲ್ಲಿ ಸರ್? ನನ್ನ ಮನೆ ಅಡುಗೆ ಮನೆಗೆ ಬಳಕೆ ಆಗ್ಲಿಕ್ಕೆ ಏನೇನ್ ಬೇಕು ಅನ್ನೋದನ್ನ ಮೊದಲು ಕಾನ್ಸೆಪ್ಟ್ ಮಾಡ್ಕೊಂಡೆ. ಕರ್ಬೇವು 4 ಹಾಕೊಂಡಿದ್ವಿ. ಈಗ ಹಕ್ಕಿ ಪಕ್ಷಿಗಳಿಂದ ಬೀಜ ಪ್ರಸಾರ ಆಗಿ

ನೀನು ತುಂಬಾ ನಿಧಾನ, ಸ್ಪೀಡಾಗಿದೆ ಸಮಾನ, ನನ್ನ ಜೊತೆ ಜೋಪಾನ. ಪ್ರತಿದಿನ ಬೆಳಗ್ಗೆ 10-11 ಗಂಟೆಯವರೆಗೂ ಟ್ಯೂನ್ ಮಾಡಿ 102.2 MHz ಹಾಸನ FM. ಆಕಾಶವಾಣಿ ಹಾಸನ ಎಫ್ಎಂ 102.2 MHz ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಪ್ರಾಯೋಜಿತ ಕಾರ್ಯಕ್ರಮ ದಿಕ್ಸೂಚಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಕಾರ್ಯಕ್ರಮ. ಪ್ರಾಯೋಜಕರು ಎಪಿಜೆ ಅಕಾಡೆಮಿ, ಕೆಆರ್ಪುರಂ, ಹಾಸನ. ಪ್ರಸ್ತುತಿ ಸುಜಾತ ಎಸ್ ತಳವ. 6:30 ರಾಜ್ಯವ್ಯಾಪ್ತಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಚಿತ್ರಗೀತೆಗಳ ಪ್ರಸಾರ. ಇನ್ನು 7:00 ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಪ್ರಸ್ತುತಿ ಬಿ ದಿಗ್ವಿಜಯ್ ಮತ್ತು ಡಾ ಉಮೇಶ್ ಮೈಸೂರು. ಇನ್ನು 9:00 ಬೆಂಗಳೂರು ಕೇಂದ್ರದಿಂದ ಪಾಶ್ಚಾತ್ಯ ಸಂಗೀತ ಕಾರ್ಯಕ್ರಮ. 9:30 ರವಿವಾಸರಿಯ ಸಂಗೀತ ಸಭಾ, ಡಾ ಕೆ ಸರಸ್ವತಿ ವಿದ್ಯಾರ್ಥಿ ಅವರ ಹಾಡುಗಾರಿಕೆ. ಇನ್ನು ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ. 6:20 ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ಭಾವಗೀತೆ. 7:45 ಬೆಂಗಳೂರು ಕೇಂದ್ರದಿಂದ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸಮಿತಿ ಬೆಂಗಳೂರು. 7:50 ಕೇಳಿ ಸವಿಗಾನ.